ಮತ್ತೆ ನೀರ್ ಹಾಕುದು ಗಿಡಕ್ಕೆ, ಗಿಡ ನೆಡುದು, ಗೊಬ್ಬರ ಹಾಕುದು, ಆ ತರ ಎಲ್ಲ ಮಾಡ್ತಿದ್ದೆ ಸಣ್ಣಗಿರುವಾಗ್ಲೆ. ಮತ್ತೆ ಮದುವೆಯಾಗಿ ಬಂದ ಮೇಲೆ ಕೃಷಿಕರೆ ಅಲ್ಲಿ ಕೂಡ, ಅಲ್ಲಿಯೂ ಹಾಗೆ ಮಾವ ತರಕಾರಿ ಅತ್ತೆ ಕೂಡ ಹೂ ಗಿಡ ಎಲ್ಲ ಮಾಡ್ತಿದ್ರು. ಹಾಗೆ ಅದೇ ನನಗೆ ಸ್ಫೂರ್ತಿ, ಮೊದಲ ಸ್ಫೂರ್ತಿ ನನಗೆ ಅಮ್ಮ. ನಮ್ಮ ಮನೆಯ ಪಕ್ಕದಲ್ಲೇ ದೇವಸ್ಥಾನ ಇದೆ, ಅಲ್ಲಿಗೆ ನನಗೆ ಹೂ ಕೊಡುವುದಂದ್ರೆ ತುಂಬಾ ಇಷ್ಟ. ಅಲ್ಲಿಗೆ ಹೂಗಳನ್ನು, ಗುಲಾಬಿ ಇರಲಿ, ದಾಸವಾಳ ಅಂತ ಹೂಗಳನ್ನೆಲ್ಲ ಕೊಡ್ತಾ ಇರ್ತೇನೆ. ಅದರಿಂದಾಗಿ ಇನ್ನೂ ಕೂಡ ನನಗೆ ಗಿಡಗಳನ್ನು ಬೆಳೆಸುವ ಆಸಕ್ತಿ ಜಾಸ್ತಿ ಆಗಿದೆ. ಈಗ ನಿಮ್ಮ ಅಂಗಳದಲ್ಲಿ ಯಾವ ಯಾವ ಜಾತಿಯ ಹೂ ಗಿಡಗಳನ್ನು ಬೆಳೆಸ್ತಾ ಇದ್ದೀರಿ? ನಮ್ಮನೆ ಅಂಗಳದಲ್ಲಿ ಹಲವಾರು ಜಾತಿಯ ಗಿಡಗಳಿವೆ. ಕೇಪುಳ, ಜರ್ಬೆರ, ಗುಲಾಬಿ, ಬೋಗನ್ವಿಲ್ಲಾ, ಆರ್ಕಿಡ್ಗಳು, ಟೆಕೋಮಾ, ಅಡೇನಿಯಂ, ಸುಗಂಧಿ, ಅಲ್ಲಮಂಡ, ಮತ್ತು ಗಾರ್ಡೇನಿಯಾ, ಮಧುಮಾಲತಿ, ಫ್ಯಾಷನ್ ಫ್ಲವರ್, ದಾಸವಾಳಗಳು, ಏಳು ಸುತ್ತಿನ ಮಲ್ಲಿಗೆ, ತಾವರೆಗಳು, ವಾಟರ್ ಲಿಲಿಗಳು, ರೈನ್ ಲಿಲಿಗಳು, ಎಪಿಸಿಯಾ, ಹೀಗೆ ಇನ್ನೂ ಕೆಲವು ಆರ್ನಮೆಂಟಲ್ ಪ್ಲ್ಯಾಂಟ್ಗಳು ಕೂಡ ಇವೆ. ಸ್ನೇಕ್ ಪ್ಲ್ಯಾಂಟ್, ಝೀಝಿ ಪ್ಲ್ಯಾಂಟ್, ಮತ್ತು ಆಫ್ರಿಕನ್ ಮಾಸ್ಕ್ ಅಂತ ಹೇಳಿ, ಅಗಲ್ಲೋನಿಮ್ಯಾ ಪ್ಲ್ಯಾಂಟ್ ಅಂತ ಹೇಳಿ, ಅರೇಕಾ ಪಾಮ್, ರೋಹಿಯೋ ಪ್ಲ್ಯಾಂಟ್, ಅಂಬ್ರೆಲಾ ಪ್ಲ್ಯಾಂಟ್, ಬ್ಯಾರಲ್ ಕ್ಯಾಕ್ಟಸ್ ಒಂದಿದೆ, ಬಿಗೋನಿಯಾ ಪ್ಲ್ಯಾಂಟ್ ಇದೆ, ಕೋಲಿಯಸ್ ಇದೆ, ಮತ್ತು ಅಲೋವೆರಾ, ಜೇಡ್ ಪ್ಲ್ಯಾಂಟ್, ಮನಿ ಪ್ಲ್ಯಾಂಟ್, ಆ ಥರದ್ದೆಲ್ಲ ಇದೆ. ಬಹುಶಃ ನಿಮ್ಮ ಅಂಗಳ ತುಂಬಾ ನರ್ಸರಿ ತರ ಕಾಣ್ತಾ ಇದೆಯಾ ಏನೋ ಅಲ್ವಾ, ಅಷ್ಟು ಬಗೆಯ ಹೂ ಗಿಡಗಳನ್ನ ನೀವು ಬೆಳೆಸ್ತಾ ಇದ್ದೀರಿ. ಹೌದು ಹೌದು, ತುಂಬಾ ಇಷ್ಟ ನನಗೆ ಹೂ ಗಿಡಗಳಂದ್ರೆ ತುಂಬಾ ಪ್ರೀತಿ. ಈಗ ಈ ವಿವಿಧ ಜಾತಿಯ ಗಿಡಗಳನ್ನ ನೀವು ಎಲ್ಲಿಂದ ತರ್ತೀರಿ, ನರ್ಸರಿಗೆ ಹೋಗುವ ಕ್ರಮ ಇದೆಯಾ? ಹೌದು, ನರ್ಸರಿಗೆ ಹೋಗ್ತೇನೆ ನಾನು. ಈಗ ಕೇಪುಳ ಎಲ್ಲ ಹೊಸತು ಬಗೆಯದ್ದು ಬಂದ್ರೆ ತಕೊಂಡು ಬರ್ತೇನೆ. ಜರ್ಬೆರ ತರ್ತೇನೆ, ಕಮ್ಮಿ ಜರ್ಬೆರ ತರೋದು ನರ್ಸರಿಯಿಂದ. ಗುಲಾಬಿ ಗಿಡಗಳನ್ನು ತರ್ತೇನೆ, ಬೋಗನ್ವಿಲ್ಲಾ ತಕೊಂಡು ಬಂದಿದ್ದೇನೆ, ಮತ್ತೆ ಆರ್ಕಿಡ್ಗಳು, ಟೆಕೋಮಾ ಅಂತ ಹೇಳಿದೆ ಅಲ್ಲ, ಅದೆಲ್ಲ ನರ್ಸರಿಯಿಂದ ತಕೊಂಡು ಬಂದಿರೋದು. ಹಾಗೆ ಅಡೇನಿಯಂ ಕೂಡ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದೇನೆ, ಮತ್ತೆ ನರ್ಸರಿಯಿಂದಲೂ ತಕೊಂಡು ಬಂದಿದ್ದೇನೆ. ತಾವರೆಗಳು ಎಲ್ಲ ತಕೊಂಡು ಬಂದಿದ್ದೇನೆ. ಈಗ ನರ್ಸರಿಯಲ್ಲಿ ನೀವು ಗಿಡಗಳ ಆಯ್ಕೆ ಎಲ್ಲ ಯಾವ ರೀತಿ ಮಾಡ್ತೀರಿ? ಅದು ಗಿಡ ಚೆನ್ನಾಗಿದೆಯಾ ಅಂತ ನೋಡ್ತೇನೆ ನಾನು, ಅದರ ಬುಡ ಎಲ್ಲ ಹೇಗಿದೆ, ಚಂದ ಬರ್ಬೋದಾದರೂ ಅದು ಗಿಡ ನೆಟ್ಟರೆ, ಅಥವಾ ಅದಕ್ಕೆ ಏಜ್ ಆಗಿದ ಎಲ್ಲ ನೋಡ್ತೇನೆ ನಾನು. ತುಂಬ ಏಜ್ ಆಗಿದ್ದು ಕಂಡ್ರೆ ನಾನು ತಗೊಳ್ಳುದಿಲ್ಲ, ಅದು ಮತ್ತೆ ಬೇಗ ಸಾಯ್ತದೆ ಗುಲಾಬಿಗಳೆಲ್ಲ ಆದ್ರೆ. ಹಾಗೆ ಹೊಸ ಗಿಡಗಳಿದ್ರೆ ತಗೊಳ್ತೇನೆ, ಮತ್ತೆ ಗಿಡ ಚಂದ ಬಂದಿದ್ರೆ, ಅದು ಬರುವ ಹಾಗಿದ್ರೆ, ಇನ್ನು ಕೂಡ ಅದರಲ್ಲಿ ಶೂಟ್ಸ್ ಎಲ್ಲ ಬರುವ ಹಾಗಿದ್ರೆ ತಗೊಳ್ತೇನೆ. ಈಗ ನೀವು ಈ ಹೂ ಗಿಡಗಳನ್ನೆಲ್ಲ ನೆಲದಲ್ಲೇ ಬೆಳೆಸುವಂತದ್ದ ಅಥವಾ ಗ್ರೋ ಬ್ಯಾಗ್, ಪಾಟ್ ಅದರೆಲ್ಲ ಬಳಕೆ ಮಾಡ್ತೀರಾ? ನಾನು ನೆಲದಲ್ಲೂ ಬೆಳೆಸ್ತೇನೆ, ಮತ್ತೆ ಪಾಟ್ನಲ್ಲೂ ಬೆಳೆಸ್ತೇನೆ, ಗ್ರೋ ಬ್ಯಾಗ್ನಲ್ಲೂ ಬೆಳೆಸ್ತೇನೆ. ಈಗ ಬೇರೆ ಬೇರೆ ಜಾತಿಯ ಹೂ ಗಿಡಗಳ ಆರೈಕೆ ಎಲ್ಲ ನೀವು ಹೇಗೆ ಮಾಡ್ತೀರಿ? ಎಲ್ಲದಕ್ಕೆ ಒಂದೇ ಕ್ರಮ ಅನುಸರಿಸ್ತೀರಾ, ಅಲ್ಲ ಬೇರೆ ಬೇರೆ ಕ್ರಮಗಳಿದೆಯಾ ಅದಕ್ಕೆಲ್ಲ? ಎಲ್ಲದಕ್ಕೂ ಬೇರೆ ಬೇರೆ ಕ್ರಮಗಳಿವೆ. ಈಗ ಮೊದಲಿಗೆ ನಾವು ತಾವರೆ ಬಗ್ಗೆ ಮಾತಾಡೋದಾದ್ರೆ, ಈಗ ನೆಡುವಾಗ ನೀವು ಯಾವ ಯಾವ ಕ್ರಮಗಳನ್ನು ಅನುಸರಿಸ್ತೀರಿ? ತಾವರೆಗೆ ನೆಡುವ ಕ್ರಮ ಅಂದ್ರೆ, ಸರಿಯಾದ ಟಬ್ ಬೇಕು ಅದಕ್ಕೆ. ಸರಿಯಾಗಿ ಟಬ್ ಒಂದು 15 ಇಂಚಿನಷ್ಟು ಆಳ ಇರಬೇಕದು. ಹಾಗೆ ಮತ್ತೆ ನೆಡುವುದಾದ್ರೆ ಕೆಳಭಾಗದಲ್ಲಿ ಒಣಗಿದ ಸಗಣಿ, ಆಮೇಲೆ ಅದರ ಮೇಲಿಂದ ಮಣ್ಣು ಲೇಯರ್ ಆಗಿ ಗಟ್ಟಿಯಾಗಿ ಒತ್ತಿ ಸರಿಯಾಗಿ ಇಟ್ಟು ಒಂದು ಟಬ್ಬಿನ ಮುಕ್ಕಾಲ ಅಂಶದಷ್ಟು ಮುಚ್ಚಬೇಕು. ಅಷ್ಟಾಗಿ ಇದು ಟ್ಯೂಬರ್ ಅನ್ನು ಸೈಡಿನಿಂದ ನೆಡಬೇಕು, ಟಬ್ಬಿನ ಬದಿಯಲ್ಲಿ ನೆಡಬೇಕು. ಆ ತರ ನೆಡುದು, ನೆಟ್ಟು ಆಮೇಲೆ ಗೋಣಿ ಅಥವಾ ಏನಾದರೂ ಸೊಪ್ಪೇನಾದರೂ ಅದರ ಮೇಲಿಂದ ಮುಚ್ಚಿ ಅದಕ್ಕೆ ನೀರು ಹಾಕುವಂಥದ್ದು. ಆಮೇಲೆ ನೀರು ತುಂಬಿದ ಮೇಲೆ ನಿಧಾನವಾಗಿ ನೀರು ಹಾಕಬೇಕು. ನೀರು ತುಂಬಿದ ಮೇಲೆ ಮೆಲ್ಲಗೆ ಅದನ್ನು ತೆಗೆದ್ರೆ ಆಯ್ತು. ಗೋಣಿ ಅಂದ್ರೆ ಯಾವ ತರದ್ದು ಅಂದ್ರೆ? ಅಲ್ಲ, ಹಿಂಡಿ ಗೋಣಿ ಬರ್ತದಲ್ಲ, ಅದನ್ನೊಮ್ಮೆ ಒಮ್ಮೆಗೆ ಮುಚ್ಚಿದ್ರೆ ಆಯ್ತು, ಇಲ್ಲದ್ರೆ ಬಾಳೆ ಎಲೆ ಕೂಡ ಆಗ್ಬಹುದು. ಮಣ್ಣು ಮೇಲೆ ತೇಲ್ಬಾರ್ದು ಅಂತ, ಮಣ್ಣು ಮೇಲೆ ಬರಬಾರ್ದು. ಮತ್ತೆ ನಾವು ನೀರು ಹಾಕುವ ಪೋರ್ಸಿಗೆ ನೆಟ್ಟ ಟ್ಯೂಬರ್ ಮೇಲೆ ಬಂದ್ರೆ, ಹಾಗೆ ಒಮ್ಮೊಮ್ಮೆ ಕಲ್ಲು ಕೂಡ ಇಡಬಹುದು, ಟ್ಯೂಬರ್ ಮೇಲೆ ಬರುವ ಚಾನ್ಸಸ್ ಇದ್ರೆ ಅದಕ್ಕೊಂದು ಗೋಣಿಯ ಬದಲು ಕಲ್ಲನ್ನು ನಾವು ಬಳಸಬಹುದು. ಅಲ್ಲಲ್ಲ, ಗೋಣಿ ನಮಗೆ ನೀರು ಹಾಕ್ಲಿಕ್ಕೆ, ನೀರು ಹಾಕುವ ಇದಕ್ಕೆ ಬೇಕಾಗಿ, ಕಲ್ಲು ಇಡುದು ಟ್ಯೂಬರ್ ಸ್ವಲ್ಪ ಬೇರು ಕೊಡುವ ಮೇಲೆ ಬರಬಾರ್ದಲ್ಲ, ಅದಕ್ಕೋಸ್ಕರ ಇಡಬಹುದು ಅಗತ್ಯ ಬಿದ್ರೆ. ಈಗ ನಿಮ್ಮ ಹತ್ರ ಎಷ್ಟು ಜಾತಿಯ ತಾವರೆ ಗಿಡಗಳಿವೆ? ತಾವರೆಗಳು 30 ವೆರೈಟಿಯ ತಾವರೆಗಳಿವೆ ನನ್ನ ಬಳಿ. ಅವುಗಳಲ್ಲಿ ಕೆಲವು ಬೇಗನೆ ಹೂ ಬಿಡುತ್ತವೆ, ಕೆಲವು ಸೆಮಿ ಹಾರ್ಡಿ ಅಂತ ಹೇಳ್ತಾರೆ, ಮತ್ತೆ ಹಾರ್ಡಿ ಇದೆ, ಹೂ ಬಹಳ ಕಮ್ಮಿ ಅದರಲ್ಲಿ ಆಗುದು, ಅಪರೂಪಕ್ಕೊಮ್ಮೆ ಆಗುದು. ಆ ತರದ್ದು ಕೂಡ ಇದೆ ನನ್ನ ಹತ್ರ, ತುಂಬಾ ಇಲ್ಲ. ನನ್ನ ಹತ್ರ ಹೆಚ್ಚಿಂದಿರುದು ಟ್ರಾಪಿಕಲ್ ವೆರೈಟಿ ಇರುವುದು, ಅಂದ್ರೆ ಹೆಚ್ಚು ಹೂ ಬಿಡುವಂತದ್ದೇ ನಾನು ತಕೊಂಡದ್ದು. ಈಗ ನೀವು ನೆಟ್ಟ ಬಳಿಕ ಅದರ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡುವಂತದ್ದು? ಈಗ ನೆಟ್ಟ ಮೇಲೆ ಅದು ಗಿಡ ಮೇಲೆ ಬರ್ಲಿಕ್ಕೆ ಎಷ್ಟು ಸಮಯ ತಗೊಳ್ತದೆ? ನೆಟ್ಟ ತಕ್ಷಣ ಅದರಲ್ಲಿ ಒಂಥರ ಬಡ್ ರೀತಿ ಇರ್ತದೆ, ಅದು ಮೇಲೆ ಬರ್ತದೆ. ನೆಟ್ಟು ಒಂದು 2 ದಿನದಲ್ಲೇ ಮೇಲೆ ಬರಲಿಕ್ಕೆ ಶುರುವಾಗ್ತದೆ ಅದು. ಅದರಲ್ಲಿ ಬಡ್ ತರ ಎರಡು ಕಡೆ ಎಲ್ಲ ಇದ್ರೆ ಜಾಸ್ತಿ ಬೇಗ ಬೇಗ ಬರ್ತದೆ ಮೇಲೆ. ಬೇಗ ಬಂದು ಒಂದು 15 ದಿನ ಆಗುವಾಗೆಲ್ಲ ಫುಲ್ ಟಬ್ ಫುಲ್ ಎಲೆ ಬರ್ತದೆ. ಆಮೇಲೆ ಮತ್ತೊಂದು 20 ದಿನ ಕಳೆಯುವಾಗ ಎತ್ತರಕ್ಕೆ ಬೆಳೀಲಿಕ್ಕೆ ಶುರು ಆಗ್ತದೆ ತಾವರೆಯದ್ದು. ಮತ್ತೆ ಎಲೆ ಯಾವಾಗ ಎತ್ತರಕ್ಕೆ ಬೆಳೀತದೆ ಆವಾಗ ಇದು ಮೊಗ್ಗು ಬರ್ಲಿಕ್ಕೆ ಶುರು ಆಗ್ತದೆ, ಅದರಲ್ಲಿ ಬಡ್ ಬರ್ಲಿಕ್ಕೆ ಶುರು ಆಗ್ತದೆ. ಹಾಗೆ ಅದು ಒಂದು 30 ದಿನದಲ್ಲಿ ಸಿಗ್ತದೆ ನಮಗೆ ತಾವರೆ ಹೂ. ಈಗ ಟ್ರಾಪಿಕಲ್ ವೆರೈಟಿಯಲ್ಲಿ ಆದ್ರೆ ಬರ್ತದೆ. ಹಾಗೆ ಸೆಮಿ ಹಾರ್ಡಿಯಲ್ಲಾದ್ರೆ ಒಂದು 3 ತಿಂಗಳೆಲ್ಲ ಹೋಗ್ತದೆ, ಕೆಲವೊಮ್ಮೆ ಕೆಲವೊಮ್ಮೆ ಆಗುದೇ ಇಲ್ಲ ಹಾರ್ಡಿಯಲ್ಲೆಲ್ಲ. ನಾವು ವಾಪಸ್ ಒಮ್ಮೆ ರಿಪೋರ್ಟ್ ಮಾಡಿ ನೆಟ್ಟು ಆತರ ಎಲ್ಲ ಮಾಡ್ಬೇಕಾಗ್ತದೆ. ನೀವು ಅದಕ್ಕೆ ದಿನಾಲು ನೀರು ಕೊಡುವಂತದ್ದ ಅಂದ್ರೆ ಈಗ ಟಬ್ಬಲ್ಲಿ ನೀರು ಇರ್ತದಲ್ಲ, ಅದಕ್ಕೆ ದಿನಾಲು ನೀವು ನೀರನ್ನು ಕೊಡ್ತೀರಾ? ಇಲ್ಲ ಇಲ್ಲ, ತಾವರೆಗೆ ದಿನ ನೀರು ಕೊಡ್ಬೇಕಂತ ಏನಿಲ್ಲ. ಅದಕ್ಕೆ ನೀರಲ್ಲಿ ಆದ್ರೂ ಖಾಲಿ ಆದ್ರೆ, ಈಗ ಸೂರ್ಯನ ಬಿಸಿಲಿನ ತಾಪಕ್ಕೆ ಖಾಲಿ ಆದ್ರೆ ನೀರು ಹಾಕ್ಬಹುದು. ಅದಕ್ಕೆ ಒಳ್ಳೆ ಬಿಸಿಲು ಬೇಕು ಮಾತ್ರ. ತುಂಬಾ ಬಿಸಿಲಿದ್ದಲ್ಲಿ ಚಂದ ಹೂ ಆಗ್ತದೆ, ಬೇಗನೆ ಮೊಗ್ಗು ಬಂದು ಹೂ ಆಗ್ತದೆ. ಗೊಬ್ಬರದ ಬಳಕೆ ಎಲ್ಲ ಯಾವ್ದು ಮಾಡ್ತೀರಿ? ಅದಕ್ಕೆ ನೆಲಕಡಲೆ ಹಿಂಡಿ ಹಾಕ್ಬಹುದು, ಒಂದು ಪೇಪರ್ ಚೂರಿನಲ್ಲಿ ಕಟ್ಟಿ ಅದಕ್ಕೆ ಮಣ್ಣಿನ ಒಳಗೆ ಹುದುಗಿಸಿ ಇಡ್ಬಹುದು, ಬೇಗನೆ ಹೂ ಬರ್ತದೆ. ಈಗ ನೆಲಕಡಲೆ ಹಿಂಡಿಯನ್ನು ಕೊಳೆಯಿಸಿ ಎಲ್ಲ ಹಾಕುವಂತ ಕ್ರಮ ಇರ್ತದಲ್ಲ ತರಕಾರಿ ಎಲ್ಲ ಮಾಡುವಾಗ, ಅದೇ ರೀತಿ ಕೊಳೆಯಿಸಿ ಹಾಕುವಂತದಲ್ಲ ನಾವು, ಅದೇ ನೇರ ಹಾಗೆ ಕೊಡುವಂತದ್ದ? ನೇರ ಕೊಡುದು ಅಂದ್ರೆ ಅಗತ್ಯ ಇಲ್ಲ, ನೀರಿಗೆ ಹಾಕುದಲ್ವಾ, ಅದು ಅದರಷ್ಟಕ್ಕೆ ಕೊಳೆತು ಹಾಗೆ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಅದು ಕೊಳಿಲಿಕ್ಕೋಸ್ಕರ ನೀವು ಅದನ್ನೊಂದು ಕಾಗದದ ಚೂರಲ್ಲಿ ಕಟ್ಟಿ? ಅಲ್ಲ ಅಲ್ಲ, ಕೊಳಿಲಿಕ್ಕೋಸ್ಕರ ಹಾಕುದಲ್ಲ, ನೀರಲ್ಲಿ ಸ್ಪ್ರೆಡ್ ಆಗ್ಬಾರ್ದು ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಆತರ ಹಾಕುದು. ಅಂದ್ರೆ ನಾವು ಮೇಲಿಂದ ಕೊಟ್ರೆ ಅದು ಮೇಲೆ ಬಂದು ತೇಲ್ತಾ ಇರ್ತದೆ, ನೀರು ಒಂಥರ ಕಲುಷಿತ ಆಗಿ ವಾಸನೆ ಬರ್ತದೆ, ಆತರ ಎಲ್ಲ ಆಗ್ತದೆ. ಅದಕ್ಕೋಸ್ಕರ ಹಾಗೆ ಕೆಳಗೆ ಕೊಡುದು, ಅಲ್ಲಿಗೆ ಕರಗ್ತಾ ಹೋಗ್ತದೆ. ನೀವೀಗ ಅದು ಟ್ಯೂಬರ್ ಅನ್ನು ಇಟ್ಟು ಎಷ್ಟು ದಿವಸ ಆದ್ಮೇಲೆ ಇದೆಲ್ಲ ಕೊಡುವಂತದ್ದು? ಟ್ಯೂಬರ್ ಇಟ್ಟಾದ್ರೆ ಎಲೆ ಬರ್ಬೇಕು ಅದಕ್ಕೆ, ಅಂದ್ರೆ ಅದು ಚಂದ ಎಲೆ ಬಂದ ಮೇಲೆ ಒಮ್ಮೆ, ಈಗ ನಾವು ಅಡಿಯಲ್ಲಿ ಸಗಣಿ ಗೊಬ್ಬರ ಹಾಕಿರ್ತೇವಲ್ವ, ಒಣಗಿದ ಸೆಗಣಿ ಹಾಕ್ಬೇಕು, ಅದು ಹಾಕಿರ್ತೇವಲ್ಲ, ಅದೇ ಸಾಕಾಗ್ತದೆ ಸ್ವಲ್ಪ ಸಮಯ ತನಕ. ಆಮೇಲೆ ಹೂ ಆಗುದಿಲ್ಲ, ಹೂ ಕಮ್ಮಿ ಆಗ್ತದೆ ಅಂತ ಆಗುವಾಗ ನಾವು ಈ ಗೊಬ್ಬರಗಳನ್ನು ಕೊಡುವಂತದ್ದು. ನೆಲಕಡಲೆ ಹಿಂಡಿ ಮಾತ್ರ ಕೊಡ್ತೀರಾ ಅಲ್ಲ ಬೇರೆನಾದ್ರು ಸಾವಯವ ಬೇರೆನಾದ್ರು ಕೊಡ್ಲಿಕ್ಕೆ? ಇಲ್ಲ, ಬೇರೆ ನಾನೇನು ಕೊಡುವುದಿಲ್ಲ. ಆದ್ರೆ ಎನ್ ಪಿ ಕೆ ಎಲ್ಲ ಹಾಕ್ಬಹುದು, ಅದಕ್ಕೆ ಹಾಕುದಾದ್ರೆ ಎನ್ ಪಿ ಕೆ ಒಂದು ಸ್ಪೂನ್ ಎಲ್ಲ ಹಾಕಿ ಹಾಕ್ಬಹುದು. ನಾನು ಹಾಕ್ತಾ ಇಲ್ಲ ಅದನ್ನ ಈಗ. ಈಗ ಒಮ್ಮೆ ಕೊಟ್ರೆ ಆಮೇಲೆ ಎಷ್ಟು ದಿವಸ ಕಳೆದು ಪುನಃ ಗೊಬ್ಬರ ಕೊಡಬೇಕಾಗ್ತದೆ? ಮತ್ತೆ ಪುನಃ ಒಂದು 20 ದಿನ ಬಿಟ್ಟು ಕೊಡ್ಬಹುದು. ತಿಂಗಳಿಗೊಮ್ಮೆ ಕೊಟ್ರೆ ಸಾಕು? ತಿಂಗಳಿಗೊಮ್ಮೆ ಕೊಟ್ಟರು ಸಾಕು. ಈಗ ಒಂದು ಗಿಡದಲ್ಲಿ ಈಗ ಹೂ ಆಗುವಾಗ ಎಷ್ಟು ಮೊಗ್ಗುಗಳು ಒಮ್ಮೆಗೆ ಬರ್ತದೆ? ಟ್ರಾಪಿಕಲ್ ವೆರೈಟಿಯಲ್ಲಿ ಆದ್ರೆ 3-4 ಬರ್ತದೆ ಜೊತೆ ಜೊತೆಯಾಗಿ, ತುಂಬಾ ಹೂ ಬರ್ತದೆ. ಮತ್ತೆ ಇನ್ನೊಂದಿದೆ ಮೈಕ್ರೋ ಲೋಟಸ್ ಅಂತೇಳಿ, ಮೈಕ್ರೋ ಬೌಲ್ ಲೋಟಸ್ ಅಂತ, ಅದರಲ್ಲಿ ಫುಲ್ ತುಂಬಾ ಬರ್ತದೆ ಅದರಲ್ಲಿ ಹೂ. ಇದೆಲ್ಲ ನೆಡುವ ಕ್ರಮ ಎಲ್ಲ ಒಂದೆಯಾ? ಎಲ್ಲ ಒಂದೇ, ನೆಡುವ ಕ್ರಮ ಎಲ್ಲ ಒಂದೇ. ವಾಟರ್ ಲಿಲ್ಲಿ ಅಂತ ಇದೆ ಇನ್ನೊಂದು, ಅದನ್ನು ನೆಡುವ ಕ್ರಮ ಬೇರೆ. ಅದು ಹೇಗೆ ಮಾಡ್ತಾರೆ? ಇದೇ ರೀತಿಯೇ, ಆದ್ರೆ ನೆಡುವುದು ಬದಿಯಲ್ಲಿ ಅಲ್ಲ, ನಡುವಲ್ಲಿ ನೆಡುವುದು. ಅದು ಟ್ಯೂಬರ್ ತರ ಬರುದಲ್ಲ, ಅದು ಬಲ್ಬ್ ತರ ಬರ್ತದೆ. ಈಗ ವಾಟರ್ ಲಿಲಿಯಲ್ಲೆಲ್ಲ ಬಲ್ಬ್ನ ತರ, ಅದನ್ನು ನಡುವಲ್ಲಿ ಇಟ್ಟು ಬೆಳೆಸುದಷ್ಟೇ. ಅದು ಇನ್ನು ಸುಲಭ, ಈ ತಾವರಿಗಿಂತಲೂ ತುಂಬಾ ಸುಲಭ. ವಾಟರ್ ಲಿಲ್ಲಿ ಬೇಗನೆ ಬೆಳೆದು ಬೇಗ ಹೂವಾಗ್ತದೆ, ಅದಕ್ಕೆ ಹೆಚ್ಚು ಆರೈಕೆ ಬೇಡ, ಇದರಷ್ಟು ಆರೈಕೆ ಅದಕ್ಕೆ ಬೇಡ. ಕೆಲವು ವಾಟರ್ ಲಿಲ್ಲಿಗಳು ಕೂಡ ನನ್ನ ಹತ್ರ ಇವೆ, ಒಂದು 15 ವೆರೈಟಿಗಳಿವೆ, ತಾವರೆಗಳೊಂದು 30 ಇವೆ. ಈಗ ನೀವು ತುಂಬಾ ಗಿಡಗಳನ್ನು ಹೆಚ್ಚು ಮಾಡಬೇಕು ಅಂತಾದ್ರೆ ನೀವು ಯಾವ ರೀತಿ ಮಾಡುವಂಥದ್ದು, ಅಂದ್ರೆ ಅದರಿಂದ ತೆಗೆಯುವಂತ ಕ್ರಮ ಎಲ್ಲ ಯಾವ ರೀತಿ ಗಿಡಗಳನ್ನು ಬೇರ್ಪಡಿಸಿಕ್ಕೆ? ಅಂದ್ರೆ ಅದು ಈಗ ಚಳಿಗಾಲದಲ್ಲೆಲ್ಲ ಡೋರ್ಮೆಂಟ್ ಪೀರಿಯಡ್ ಅಂತ ಹೇಳಿ ಅದು ಮಲಗುವ ಸ್ಥಿತಿಗೆ ಹೋಗ್ತದದು, ಆವಾಗ ಅದರಲ್ಲಿ ಎಲೆಗಳು ಕೂಡ ಇರುವುದಿಲ್ಲ. ಅದಾದ ಮೇಲೆ ಚಳಿಗಾಲ ಮುಗ್ದ ಮೇಲೆ ಮತ್ತೆ ನಾವು ಅದನ್ನು ಮಾರ್ಚ್ ತಿಂಗಳಲ್ಲಿಯ ಫೆಬ್ರವರಿಯಲ್ಲಿ ಮತ್ತೆ ಅದನ್ನು ಕೌಚಿ ಹಾಕ್ಬೇಕು. ತಬ್ಬನ್ನು ಕೌಚಿ ಹಾಕಿದಾಗ ಅಡಿಯಲ್ಲಿ ತುಂಬಾ ಬೇರುಗಳಿರ್ತದೆ, ತುಂಬಾ ಟ್ಯೂಬರ್ಗಳು ಇರ್ತದೆ, ಹಳೆ ಬೇರುಗಳೆಲ್ಲ ಇರ್ತದೆ. ಬೇರುಗಳು ತುಂಬಿದ ಮೇಲೆ ಅದರಲ್ಲಿ ಹೂ ಆಗುದಿಲ್ಲ, ಅದಕ್ಕೆ ಇದಕ್ಕೆ ಟ್ಯೂಬರ್ಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಹಾಕಿ ನೀರು ತೆಗೆದು ನಾವು ಅದನ್ನೆಲ್ಲ ನೀರು ಹಾಕಿ ಕ್ಲೀನ್ ಮಾಡಿ ಟ್ಯೂಬರ್ ಅನ್ನು ಸಪರೇಟ್ ಮಾಡಿ ತೆಗೆದು ತುಂಡು ಮಾಡಿ ಯಾವುದು ನೆಡ್ಲಿಕ್ಕೆ ಅನುಕೂಲ ಉಂಟು ಟ್ಯೂಬರ್ ಅದನ್ನು ತೆಗೆದು ನಾವು ಹೊಸತ್ತಾಗಿ ನೆಡುದು. ಈಗ ಸುರುವಿಗೆ ಹೇಗೆ ನೆಟ್ಟೆವು ಆತರ, ಇನ್ನು ಅದರಲ್ಲಿ ಸ್ವಲ್ಪ ಜಾಸ್ತಿಯೇ ಬಂದಿರ್ತದೆ ನಮಗೆ ಅದರಲ್ಲಿ ಟ್ಯೂಬರ್ಗಳು, ನಮಗೆ ಹೊಸ ಗಿಡಗಳನ್ನು ಮಾರಬಹುದು, ಯಾರಿಗಾದ್ರೂ ಕೊಡ್ಲೂಬಹುದು. ಈಗ ಎಲ್ಲ ಗಿಡಗಳಿಗೂ ಕೀಟ ರೋಗದ ಬಾಧೆ ಇರ್ತದೆ, ಈಗ ತಾವರೆಯಲ್ಲಿಯೂ ಇರಬಹುದಲ್ಲ, ಯಾವ ರೀತಿ ಅದೆಲ್ಲ ಇದೆ, ನಿರ್ವಹಣೆ ಹೇಗೆ ಮಾಡ್ತೀರಿ? ತಾವರೆಗೆ ಕೀಟಗಳು ತುಂಬಾ ಕಮ್ಮಿ, ಒಮ್ಮೊಮ್ಮೆ ಎಲೆ ತಿನ್ಲಿಕ್ಕೆ ಕಂಬಳಿ ಹುಳ ಬರ್ತದಷ್ಟೇ, ಬಿಟ್ರೆ ಬಾರಿ ಕಮ್ಮಿ. ಅದಕ್ಕೆ ರೋಗಗಳೆಲ್ಲ ಬಾರಿ ಕಮ್ಮಿ. ಆದ್ರೆ ಒಂದೇ ಟಬ್ನಲ್ಲಿ ಬೇರೆ ರೀತಿಯದ್ದು ಎರಡು ಜಾತಿಯದ್ದು ನೆಡಬಾರ್ದು, ಯಾವುದು ಒಂದು ಸಾಯ್ತದೆ ಅದರಲ್ಲಿ ಹಾಗೆ ಮಾಡಿದ್ರೆ. ಹಾಗೆ ಒಂದರಲ್ಲಿ ಒಂದೇ ಪ್ರಭೇದ ಇರಬೇಕು ಆತರ ಅಷ್ಟೇ, ಬೇರೇನು ಕಷ್ಟ ಅಂತ ಹೇಳಿ ಏನಿಲ್ಲ ಅದರದ್ದು. ಈಗ ಕಂಬಳಿ ಹುಳ ಎಲ್ಲ ಬಂದ್ರೆ ಅದನ್ನು ಹೇಗೆ ನೀವು ನಿರ್ವಹಣೆ ಮಾಡುವಂತ? ಕಂಬಳಿ ಹುಳ ಬಂದ್ರೆ ನಾನು ಅದನ್ನು ಕಿತ್ತು ತೆಗಿತೇನೆ ಅಷ್ಟೇ, ಆ ಎಲೆಯನ್ನೇ ಸ್ವಲ್ಪ ತೆಗೆದು ಬಿಸಾಡ್ತೇನೆ, ಮತ್ತೇನು ಮಾಡುದಿಲ್ಲ. ನಾನು ಅದಕ್ಕೆ ಏನು ಹಾಕುದಿಲ್ಲ, ಅಂದ್ರೆ ಹೆಚ್ಚು ತೊಂದರೆ ಆಗುದಿಲ್ಲ, ತಾವರೆಗೆ ಹೆಚ್ಚು ತೊಂದರೆ ಆಗುದಿಲ್ಲ, ಹುಳ ತಿನ್ನುವುದೆಲ್ಲ ಸ್ವಲ್ಪ ಕಮ್ಮಿ. ವಾಟರ್ ಲಿಲ್ಲಿಗಾದ್ರೆ ಹುಳ ಬರ್ತದೆ, ವಾಟರ್ ಲಿಲ್ಲಿಯ ದಂಟಿನಲ್ಲೇ ತುಂಬಾ ಹುಳಗಳು ಕೂತಿರ್ತದೆ. ಅದಕ್ಕೆ ನಾನು ಇದುವರೆಗೆ ಏನು ಹಾಕ್ಲಿಲ್ಲ, ನಾನೇ ಕೈಯಲ್ಲಿ ಹೀಗೆ ತೆಗೆದು ಹಾಕ್ತಾ ಇದ್ದೇನಷ್ಟೇ. ಹಾಗೆ ಅದೊಂದು ಉಂಟು. ಮತ್ತೆ ಇನ್ನೊಂದೆಂತಂದ್ರೆ ಎಲೆಯನ್ನು ತಿನ್ಲಿಕ್ಕೆ ಏನಾದ್ರೂ ಹುಳಗಳು ಬರ್ತವೆ, ಚಿಪ್ಪು ಹುಳ ಆ ತರದ್ದೆಲ್ಲ, ಸ್ನೇಹಿಸ್ ಟೈಪ್ ಇದ್ದು, ಅದನ್ನು ನಾವು ತೆಗೆದು ಬಿಸಾಡಿ ಮುಗಿಸ್ಬೇಕಷ್ಟೆ. ಬೇರೆನ ಮದ್ದು ನನಗೆ ಗೊತ್ತಿಲ್ಲ ಉಂಟಾ ಅಂತ ಹೇಳಿ, ನಾನು ಹಾಕುದಿಲ್ಲ ಅಂತದ್ದೆಲ್ಲ. ಈಗ ಈ ಟಬ್ಬಿನಲ್ಲಿರುವ ನೀರು ಶುಚಿಯಾಗಿರ್ಲಿಕ್ಕೆ ಏನಾದರೂ ನೀವು ಕ್ರಮಗಳನ್ನು ಅಳವಡಿಸಿಕೊಳ್ತೀರಾ? ಅಂದರೆ ಅದರಲ್ಲಿ ಸೊಳ್ಳೆಗಳ ಮರಿಗಳೆಲ್ಲ ಆಗುವಂತಹ ಅವಕಾಶಗಳಿರ್ತದಲ್ಲ, ನೀರು ನಿಂತ ನೀರಾಗಿರುವ ಕಾರಣ, ಅದರ ಶುಚಿತ್ವವನ್ನು ನೀವು ಹೇಗೆ ಕಾಪಾಡ್ತೀರಿ? ಹಾಗೆ ಆಗ್ತದೆ, ನಾನು ಅದಕ್ಕೆ ಒಮ್ಮೊಮ್ಮೆ ವಾರಕ್ಕೊಮ್ಮೆ ನೀರು ಚೇಂಜ್ ಮಾಡ್ತೇನೆ ಹಾಗೆ ಇದ್ರೆ. ಮತ್ತೊಂದು ಇನ್ನೊಂದು ಏನಂದ್ರೆ ಗಪ್ಪಿ ಮೀನು ಉಂಟು, ಗಪ್ಪಿ ಮೀನು ಹಾಕ್ಬಹುದು, ಗಪ್ಪಿ ಮೀನು ಕೂಡ ಹಾಕಿದ್ದೇನೆ. ಆದ್ರೆ ತುಂಬಾ ಬಿಸಿಲಾದ್ರೆ ಗಪ್ಪಿ ಮೀನಿಗೆ ಆಗುದಿಲ್ಲ. ಮತ್ತೆ ಇನ್ನೊಂದು ಅಜೋಲ ಗಿಡ ಬರ್ತದೆ, ಅಜೋಲ ಫುಲ್ ಮುಚ್ಚಿಗೆ ಆದ್ರೆ ಅದರಲ್ಲಿ ಸೊಳ್ಳೆ ಆಗುದಿಲ್ಲ, ಆದ್ರೆ ಗಿಡ ಅಷ್ಟು ಚೆನ್ನಾಗಿ ಬರುದಿಲ್ಲ. ಮಾತ್ರ ಗಿಡಕ್ಕೆ ಅದಕ್ಕೆ ಬಿಸಿಲು ಸರಿಯಾಗಿ ತಾಗದಿರುವ ಕಾರಣ ಒಳ್ಳೇದಾಗುದಿಲ್ಲ. ನಾನು ಅಜೋಲ ಕೂಡ ಹಾಕಿದ್ದೇನೆ, ಹಾಗೆ ನನ್ನ ಹತ್ರ ಸೊಳ್ಳೆಗಳೆಲ್ಲ ಅಷ್ಟೇನಿಲ್ಲ, ಗಪ್ಪಿ ಮೀನು ಕೂಡ ಉಂಟು. ನೀವು ತಾವರೆಯ ಗಿಡಗಳ ರೀಪಾಟಿಂಗ್ ಎಷ್ಟು ಸಮಯಕ್ಕೊಮ್ಮೆ ಮಾಡ್ತೀರಿ? ವರ್ಷಕ್ಕೊಮ್ಮೆ ಮಾಡ್ತೇನೆ ನಾನು ರಿಪೋರ್ಟಿಂಗ್, ಇಲ್ಲದಿದ್ರೆ ಅದರಲ್ಲಿ ಹೂ ಬರುದಿಲ್ಲ. ಬೇರುಗಳು ತುಂಬಿರ್ತದಲ್ಲ, ಬೇರೆ ಹಳೆ ಬೇರುಗಳೆಲ್ಲ, ಹಾಗಾಗಿ ಹೂ ಬರುದಿಲ್ಲ. ಅದಕ್ಕೋಸ್ಕರ ವರ್ಷಕ್ಕೊಮ್ಮೆ ಮಾಡ್ತೇನೆ. ಕೆಲವೊಂದರಲ್ಲಿ ರಿಪೋರ್ಟ್ ಮಾಡದಿದ್ರು ಕೂಡ ಹೂ ಬರುವುದುಂಟು, ಆದ್ರೆ ರಿಪೋರ್ಟ್ ಮಾಡಿದ್ರೆ ಚಂದವಾಗಿ ದೊಡ್ಡ ಹೂ ಸಿಗ್ತದೆ ನಮಗೆ. ಹಾಗೆ ಈಗ ನಿಮ್ಮ ಹತ್ರ ಆರ್ಕಿಡ್ಸ್ಗಳಿದೆ ಅಂತ ಹೇಳಿದ್ರಿ, ಈಗ ಈಗ ಆರ್ಕಿಡ್ಸ್ಗೆ ನಾವು ಬಂದಾಗ, ಈಗ ಗ್ರೌಂಡ್ ಆರ್ಕಿಡ್, ಡೆಂಡ್ರೋಬಿಯಂ ಆರ್ಕಿಡ್, ವೈಲ್ಡ್ ಆರ್ಕಿಡ್ ಅಂತ ಮುಂತಾದ ಜಾತಿಗಳಿವೆ ಅಲ್ವಾ, ಯಾವುದು ಇದರಲ್ಲಿ ಬೆಳೆಸಲಿಕ್ಕೆ ಸುಲಭ ಯಾವುದು? ಎಲ್ಲವೂ ಸುಲಭವೇ ಬೆಳೆಸಲಿಕ್ಕೆ. ಗ್ರೌಂಡ್ ಆರ್ಕಿಡ್ ಅಂದ್ರೆ ಹೆಸರಿಗೆ ತಕ್ಕ ಹಾಗೆ ಗ್ರೌಂಡ್ ಅಲ್ಲಿ ನೆಲದಲ್ಲೇ ಆಗುದು, ಅದಕ್ಕೆ ಮಣ್ಣು ಬೇಕು. ಈಗ ನಾವು ಅದನ್ನು ಪಾಟಿಗೆ ಹಾಕುದಾದ್ರೆ ಒಂದು 50% ಮಣ್ಣು ಮತ್ತೆ ಇದು ಮರಳು ಬೇಕಿದ್ರೆ ಇದು ಕೋಕೋಪೀಟ್ ಹಾಕಬಹುದು, ಹೆಚ್ಚೇನು ಬೇಕಂತ ಇಲ್ಲ. ತುಂಬಾ ನೀರು ನಿಲ್ಬಾರ್ದು ಅಷ್ಟೇ, ಅದಕ್ಕೆ ಆತರ ಸುಲಭ, ಅದನ್ನು ನಿರ್ವಹಣೆ ಸುಲಭ. ಅದಕ್ಕೆ ನಮ್ಮ ಈ ಸಗಣಿ ನೀರು ಹಾಕಿದ್ರೆ ಕೂಡ ನಡೀತದೆ. ಅಕ್ಕಿ ತೊಳೆದ ನೀರು ಬೆಸ್ಟ್, ಅದಕ್ಕೆ ಅಕ್ಕಿ ತೊಳೆದ ನೀರು ಮತ್ತೆ ಈ ಬಾಳೆಹಣ್ಣಿನ ಸಿಪ್ಪೆ ಉಂಟಲ್ಲ, ಆ ಸಿಪ್ಪೆಯನ್ನು ರಾತ್ರಿ ನೆನೆ ಹಾಕಿ ಅದನ್ನು ಬೆಳಗ್ಗೆ ಸ್ವಲ್ಪ ನೀರು ಜಾಸ್ತಿ ನೀರು ಹಾಕಿ ಹಾಕ್ಬಹುದು. ಅದಕ್ಕೆ ಅದು ಅದರಲ್ಲಿ ಪೊಟ್ಯಾಷಿಯಂ ಇದೆ, ಅದಕ್ಕೋಸ್ಕರ ಅದರಲ್ಲಿ ಒಳ್ಳೆ ಹೂ ಬರ್ತದೆ. ಅದರಿಂದಾಗಿ ಹಾಗೆ ಸಿಪ್ಪೆ ಸಮೇತ ಹಾಗೆ ಹಾಕುದಲ್ಲ, ಬರೀ ನೀರು ಹಾಕಿದ್ರೆ ಸಾಕು. ಸಿಪ್ಪೆ ಬೇಕಿದ್ರೆ ಬೇರೆ ಗಿಡಗಳಿಗೂ ಕೂಡ ಹಾಕ್ಬಹುದು, ಏನು ತೊಂದರೆ ಇಲ್ಲ ಅದರಿಂದ. ಅದು ಎಲ್ಲಾ ಆರ್ಕಿಡ್ಗಳಿಗೂ ಕೂಡ ಆಗ್ತದೆ, ಬಾಳೆ ಹಣ್ಣಿನ ಸಿಪ್ಪೆ ಹಾಗೆ ನೆನೆಸಿದ್ದು ನೆನೆಸ್ಬೇಕು. ಮುಂಚಿನ ದಿನ ನೆನೆಸಿ ತಿಂಗಳಿಗೊಮ್ಮೆ ಹಾಕಿದ್ರೆ ಸಾಕು, ಅತಿಯಾಗಿ ಬೇಡ, ತಿಂಗಳಿಗೊಮ್ಮೆ ಹಾಕಿದ್ರೆ ಸಾಕು. ಈ ಗ್ರೌಂಡ್ ಆರ್ಕಿಡ್ಗೆ ಹಾಗೆ ಹೂ ಬರ್ತಾ ಇರ್ತದೆ. ಮತ್ತೆ ಬಿಸಿಲು ಬೇಕು, ಬಿಸಿಲು ಜಾಸ್ತಿ ಬೇಕು. ನೀವು ನೆರಳಲ್ಲಿ ಇಟ್ರಿ ಅಂತಾದ್ರೆ ಅದು ಎಲೆ ಮಾತ್ರ ಬರುದು, ಅದರಲ್ಲಿ ಹೂ ಬರುದಿಲ್ಲ. ಮತ್ತೆ ಆಗಾಗ ಒಣಗಿದ ಎಲೆ ಮತ್ತೆ ಹೂವಾಗಿ ಮುಗ್ಧ ದಂಟು ಇರ್ತದಲ್ಲ, ಕಪ್ಪಾಗಿರ್ತದೆ, ಅದನ್ನೆಲ್ಲ ತೆಗಿತಾ ಇರ್ಬೇಕು. ಹಾಗಿದ್ರೆ ಹೂ ಬರ್ತಾ ಇರ್ತದೆ. ಬಿಸಿಲು ಟೈಮಲ್ಲಿ ಜಾಸ್ತಿ ಹೂ ಬರ್ತದೆ, ಬಿಸಿಲು ಬೇಕದಕ್ಕೆ. ಈಗ ಡೆಂಡ್ರೋಬಿಯಂ ಆರ್ಕಿಡ್ ಆದ್ರೆ ಯಾವ ರೀತಿ ನೆಡುವಂತದ್ದೆಲ್ಲ? ಡೆಂಡ್ರೋಬಿಯಂ ಆರ್ಕಿಡ್ ಆದ್ರೆ ಅದಕ್ಕೆ ಈ ಹಂಚಿನ ತುಂಡು ಮತ್ತೆ ಈ ತೆಂಗಿನಕಾಯಿಯ ಸಿಪ್ಪೆ ಇರ್ತದಲ್ಲ, ಹೊರಗಿನ ಸಿಪ್ಪೆಯನ್ನು ತುಂಡು ಮಾಡಿ ಅದನ್ನು ಸಣ್ಣ ಸಣ್ಣ ತುಂಡು ಮಾಡಿ ಮತ್ತೆ ಇದು ಚಾರ್ಕೋಲ್ ಅಂತ ಹೇಳ್ತೇವಲ್ಲ ನಾವು, ಮಸಿ ತುಂಡು ಅದೆಲ್ಲ ಒಟ್ಟು ಹಾಕಿ ಅದನ್ನು ನೆಡುವಂಥದ್ದು. ಅದು ಪಾಟಿನೊಳಗೆ ನೆಡಬೇಕು, ಅದು ಹಾಗೆ ಬೇರೆ ಅದನ್ನು ಗಟ್ಟಿ ಹಿಡ್ಕೊಂಡು ಗಟ್ಟಿ ಆಗ್ತಾ ಹೋಗ್ತದೆ. ಫಸ್ಟ್ಗೆಲ್ಲ ಅದು ಹಾಗೆ ನಾವು ಏನಾದ್ರೂ ಆಧಾರಕ್ಕೆ ಕೊಟ್ಟರೆ ಆಯ್ತು, ಅದಕ್ಕೆ ಸಣ್ಣ ಗಿಡ ನೆಟ್ಟರು ಕೂಡ ಆಗ್ತದೆ. ಮತ್ತೆ ಬೆಳೀತಾ ಬೆಳೀತಾ ಅದನ್ನು ಹಿಡ್ಕೊಂಡು ಬೆಳೀತಾ ಹೋಗ್ತದೆ, ಹಾಗೆ ತುಂಬಾ ಹೂ ಬರ್ತದೆ ಅದರಲ್ಲಿ ಕೂಡ, ತುಂಬಾ ಹೂ ಬರ್ತದೆ. ಅಂದ್ರೆ ಅದು ಮರದಲ್ಲಿ ಬೆಳೆಯುವಂತಹ ಗಿಡ ಅಲ್ವಾ, ಅದಕ್ಕೆ ಮಣ್ಣು ಆಗ್ದು. ಮಣ್ಣು ಹಾಕಿದ್ರೆ ಏನಾಗ್ತದೆ ಅಂದ್ರೆ, ಮಣ್ಣು ಸೇರಿದ್ರೆ ಅದು ತೇವ ಬರ್ತದಲ್ಲ, ತೇವ ಆದಾಗ ಅದಕ್ಕೆ ಫಂಗಸ್ ಬರುವ ಚಾನ್ಸ್ ಉಂಟು, ಫಂಗಸ್ ಬಂದು ಅದು ಕೊಳ್ತೋಗ್ತದೆ ಅಷ್ಟೇ. ಬೇರೆ ಅದಕ್ಕೆ ಕೀಟಗಳ ಹಾವಳಿ ಏನಾದರೂ ಇದೆಯಾ? ಏನೂ ಇಲ್ಲ, ಅದಕ್ಕೆ ಕೀಟಗಳ ಹಾವಳಿ ಬಾರಿ ಕಮ್ಮಿ. ಅಂದ್ರೆ ಅದು ದಪ್ಪವಾಗಿರುವ ಕಾರಣ ಇರಬಹುದು, ತಿನ್ಲಿಕ್ಕೆ ಆಗುದಿಲ್ಲ ಕಾಣ್ತದೆ ಕೀಟಗಳಿಗೆ. ಈಗ ಅದನ್ನು ಬೆಳೆಸುವ ಕ್ರಮ ಎಲ್ಲ ಅಂದ್ರೆ, ನೀರು ಹಾಕ್ಲಿಕ್ಕೆ ಇಲ್ವಾ ಅದಕ್ಕೆ ಡೆಂಡ್ರೋಬಿಯಂಗೆ? ಒಣಗಿದಾಗ ನೀರು ಹಾಕಿದ್ರೆ ಸಾಕು, ಅದರ ಬೇರುಗಳಿಗೆ ಗಾಳಿ ಅವಶ್ಯಕತೆ ಜಾಸ್ತಿ, ಹಾಗಾಗಿ ಅದಕ್ಕೆ ಸಡಿಲವಾಗಿರ್ಬೇಕು ಅದಕ್ಕೆ ನಾವು ಹಾಕುವಂತದ್ದೆಲ್ಲ. ಅದಕ್ಕೆ ಅಲ್ವಾ ನಾವು ತುಂಡು ತುಂಡು ಬ್ರಿಸ್ಕ್ಗಳಂತದ್ದನ್ನೇ ಹಾಕುದು. ಈಗ ವೈಲ್ಡ್ ಆರ್ಕಿಡ್ ಆದ್ರೆ ಯಾವ ರೀತಿ ನೆಡುವಂತದ್ದೆಲ್ಲ? ಅದೇ ತರ ನೆಡುದು, ವೈಲ್ಡ್ ಆರ್ಕಿಡ್ ಅನ್ನು ಕೂಡ ಅದೇ ತರವೇ ನೆಡುದು ನಾವು. ವೈಲ್ಡ್ ಆರ್ಕಿಡ್ ಅಂದ್ರೆ ಈಗ ಕಾಡುಗಳಲ್ಲೆಲ್ಲ ದೊರೀತದಲ್ಲ, ಮರಗಳಲ್ಲೆಲ್ಲ ಅಂಟಿಕೊಂಡಿರ್ತದೆ ಆ ತರದ್ದು. ಯಾವ ಜಾತಿಯದ್ದಿದೆ ನಿಮ್ಮ ಹತ್ರ? ನನ್ನ ಹತ್ರ ಅದೊಂದು ದ್ರೌಪದಿ ಹೂ ಅಂತ ಹೇಳಿ ಕೆಂಪು ಹೂ, ಇದು ಉದ್ದಕ್ಕೆ ಮಾಲೆ ತರ ಬರ್ತದಲ್ಲ ಅದೊಂದಿದೆ. ಮತ್ತೊಂದು ಸಣ್ಣದು ಆರ್ಕಿಡ್ ತರನೇ ಇರುವುದಿದೆ, ಅದರ ಗೆಲ್ಲೆಲ್ಲ ಮರದ ತರನೇ ಕಾಣ್ತದೆ ನೋಡುವಾಗ, ಆ ತರದೊಂದಿದೆ. ನಾನು ಅದನ್ನು ಮರಕ್ಕೆ ಕಟ್ಟಿದ್ದೇನೆ. ಈ ತೆಂಗಿನ ಸುಲಿದ ನಂತರ ಸಿಗ್ತದಲ್ಲ ತೆಂಗಿನ ಸಿಪ್ಪೆ, ಅದನ್ನೇ ಇಟ್ಟು ಮರಕ್ಕೆ ಕಟ್ಟಿದ್ದೇನೆ ನಾನು. ಬೇರೆ ಏನು ಬೇಡ ಅದಕ್ಕೆ? ಏನು ಬೇಡ, ನೀರು ಹಾಕಿದ್ರೆ ಸಾಕು ಬೇಕಾದಾಗ. ಈಗ ಪಾಟಿನಲ್ಲಿ ಹಾಕುದಾದ್ರೆ ಯಾವ ರೀತಿ ಮಾಡುವಂತ? ಪಾಟಿನಲ್ಲಿ ಹಾಕುದಾದ್ರೆ ಡೆಂಡ್ರೋಬಿಯಂ ಆರ್ಕಿಡ್ ಗೆ ನಾವು ಕೊಡುವಂತದ್ದೇ, ಹಾಗೆ ಮಾಡಿದ್ರೆ ಡೆಂಡ್ರೋಬಿಯಂ ಆರ್ಕಿಡ್ ಗೆ ಹಾಗೆ ಅಕ್ಕಿ ತೊಳೆದ ನೀರು ಹಾಕಬಹುದು. ಮತ್ತೆ ಇನ್ನೊಂದು ಏನಂದ್ರೆ, ತೆಂಗಿನ ನಾವು ಪದಾರ್ಥಕ್ಕೆ ತೆಂಗಿನಕಾಯಿ ಒಡಿತೇವಲ್ಲ, ಅದರಲ್ಲಿ ನೀರು ಬರ್ತದಲ್ಲ, ಆ ನೀರಿಗೆ ನೀರು ಇನ್ನಷ್ಟು ಸೇರಿಸಿ ಅದನ್ನ ಹಾಕಿದ್ರೆ ಅದು ಕೂಡ ಹೂವಾಗ್ಲಿಕ್ಕೆ ಒಳ್ಳೇದು. ಅದೊಂದು ಹಾರ್ಮೋನ್ನ ತರ ಕೆಲಸ ಮಾಡ್ತದೆ ಹಾಗೆ, ಅದು ಕೂಡ ಒಳ್ಳೇದು, ತುಂಬಾ ಒಳ್ಳೇದು, ತುಂಬಾ ಹೂ ಬರ್ತದೆ. ಮತ್ತೆ ಇನ್ನೊಂದು ಇದೆ, ಬಾಳೆಹಣ್ಣಿನ ಸಿಪ್ಪೆ ತಿಂಗಳಿಗೊಮ್ಮೆ ಸಾಕು, ಹೆಚ್ಚು ಗೊಬ್ಬರ ಬೇಡ. ಈಗ ತೆಂಗಿನ ನೀರನ್ನಾದ್ರೂ ತಿಂಗಳಿಗೊಮ್ಮೆ ಸಾಕು? ಸಾಕು, ತಿಂಗಳಿಗೊಮ್ಮೆ ಸಾಕು. ಈಗ ಇದಕ್ಕೆಲ್ಲ ನೀವು ರೀಪಾಟಿಂಗ್ ಎಲ್ಲ ಮಾಡುವ ಅವಶ್ಯಕತೆ ಇರ್ತದ? ಇರ್ತದೆ, ಒಂದು ಎರಡು ವರ್ಷಕ್ಕೊಮ್ಮೆ ಎಲ್ಲ ಮಾಡಬಹುದು. ಎರಡು ವರ್ಷಕ್ಕೊಮ್ಮೆ ಮಾಡಿದ್ರೆ ಸಾಕು. ಬೇಕಿದ್ರೆ ಹೊಸ ಗಿಡ ಬೇಕಿದ್ರೆ ಅದರಲ್ಲಿ ಸೈಡ್ ಅಲ್ಲಿ ಬರ್ತಾ ಇರ್ತದಲ್ಲ ಹೊಸ ಗಿಡಗಳನ್ನೆಲ್ಲ ತೆಗೆದು ಇದೇ ತರ ರಿಪೋರ್ಟ್ ಮಾಡಬಹುದು. ಹೊಸ ಪಾಟ್ಗಳಲ್ಲಿ ಹಾಕಿ ನಾವು ಬೆಳೆಸಬಹುದು. ತುಂಬಾ ಚಂದ ಹೂ. ಮತ್ತೆ ಇನ್ನೊಂದೇನಂದ್ರೆ, ಒಂದು ತಿಂಗಳು ಎರಡು ತಿಂಗಳೆಲ್ಲ ಉಳಿತದೆ ಹೂ, ಅದರಲ್ಲಿ ಹೂ ಪಕ್ಕ ಉದುರುದಿಲ್ಲ, ಹೂ ಆಗ್ತಾನೆ ಇರ್ತದೆ. ಈಗ ಜರ್ಬೇರ ಗಿಡಕ್ಕೆ ಬಂದ್ರೆ, ನಿಮ್ಮಲ್ಲಿ ಎಷ್ಟು ತರದ ಜರ್ಬೇರ ಗಿಡಗಳಿವೆ? ನನ್ನಲ್ಲಿ ಒಂದು 16 ಬಗೆಯ ಜರ್ಬೆರಗಳಿವೆ, ಅದರಲ್ಲಿ ಒಂದು 5 ಸಿಂಗಲ್ ಪೆಟಲ್ ಇಂದಿವೆ. ಈಗ ಅದನ್ನೆಲ್ಲ ನೀವು ಮೊದಲಿಗೆ ನೆಡುವ ಕ್ರಮ ಅಲ್ಲ, ಯಾವ ರೀತಿ ಜರ್ಬೇರ ಗಿಡಗಳನ್ನು? ಅದಕ್ಕೆ ನೀರು ಹರಿದು ಹೋಗುವಂತಹ ಅಂದ್ರೆ ಪಾಟಿಂಗ್ ಮಿಕ್ಸ್ ಬೇಕು. ಒಂದು ನಾನಂದ್ರೆ ಅದಕ್ಕೆ ಸ್ವಲ್ಪ ಮಣ್ಣು ಮತ್ತೆ ಕೋಕೋಪೀಟ್ ಮಿಕ್ಸ್ ಮಾಡ್ತೇನೆ, ಮರಳು ಮಿಕ್ಸ್ ಮಾಡ್ತೇನೆ, ಗೊಬ್ಬರ ಕೂಡ ಮಿಕ್ಸ್ ಮಾಡ್ತೇನೆ. ಹಟ್ಟಿ ಗೊಬ್ಬರ ಇರ್ತದೆ ಮನೆಯಲ್ಲಿ, ಅದನ್ನೇ ನಾನು ಹಾಕಿ ಮಿಶ್ರಣ ಮಾಡಿ ನೀರು ಬಸಿದು ಹೋಗುವ ರೀತಿಯಲ್ಲಿಯೇ ನಾನು ಪಾಟಿಂಗ್ ಮಿಕ್ಸ್ ಮಾಡಿ ಅದರಲ್ಲೇ ನೆಡುದು. ನಾನು ಸ್ವಲ್ಪ ನೆಟ್ಟಾಗ ಸ್ವಲ್ಪ ನೆರಳಲ್ಲಿ ಇಟ್ಟಿರ್ತೇನೆ. ಜೀವ ಆದ್ಮೇಲೆ ಈ ಬೆಳಗ್ಗಿನ ಬಿಸಿಲು ಇರ್ತದಲ್ಲ, ಅಲ್ಲಿ ಇಟ್ಟರೆ ಆಯ್ತು. ತುಂಬಾ ಬಿಸಿಲು ಬೇಡ ಅದಕ್ಕೆ, ತುಂಬಾ ಬಿಸಿಲಾದ್ರೆ ಎಲೆ ಎಲ್ಲ ಒಂದು ಕರಟಿದ ಹಾಗೆ ಆಗ್ತದೆ, ಹಾಗೆ ತುಂಬಾ ಬಿಸಿಲು ಬೇಡ. ತಿಂಗಳಿಗೊಮ್ಮೆ ಗೊಬ್ಬರ ಸಾಕು ಅದಕ್ಕೆ, ಸೆಗಣಿ ನೀರು ಮಾಡಿದ ಗೊಬ್ಬರ ಆಗ್ತದೆ. ಜರ್ಬೇರ ನೀವು ಗಿಡಗಳನ್ನು ಎಲ್ಲಿ ನರ್ಸರಿಯಿಂದ ತಂದ್ರೆ, ಅದು ಹೇಗೆ? ಅದು ನರ್ಸರಿಯಿಂದ ತುಂಬಾ ಕಮ್ಮಿ ತಂದದ್ದು ನಾನು. ನಾನು ನನ್ನ ಗೆಳೆಯರ ಮನೆಯಿಂದ ಮತ್ತೆ ಹೀಗೆ ನೆಂಟರ ಮನೆಯಿಂದ ಹೋದಾಗ ಎಲ್ಲ ತರ್ತೇನೆ, ಹಾಗೆ ತಂದು ನಾನು ಮಾಡಿದ್ದಷ್ಟೇ. ನನ್ನ ಹತ್ರ ಲೋಕಲ್ ವೆರೈಟಿ ಜರ್ಬೆರೆಗಳೇ ಜಾಸ್ತಿ ಇರುವುದು, ಹೈಬ್ರಿಡ್ ಎಲ್ಲ ಇಲ್ಲ. ಅಂದ್ರೆ ನಾನು ಹೈಬ್ರಿಡ್ ತಂದಿದ್ದೇನೆ ನರ್ಸರಿಯಿಂದ, ಅದು ನಮ್ಮಲ್ಲಿ ಆಗಿ ಬರುದಿಲ್ಲ, ಕೊಳ್ತು ಹೋಗ್ತದೆ ಬೇಗ ಇಲ್ಲಿ ಹವಾಮಾನಕ್ಕೆ. ಇಲ್ಲಿ ಅದಕ್ಕೆ ಉಷ್ಣ ಹವೆ ಏನೋ ಆಗ್ತದೆ, ಕಾಣ್ತದೆ, ಆಗುದಿಲ್ಲ. ಅದು ಒಮ್ಮೆ ಹೂ ಆಗ್ತದೆ, ಮತ್ತೆ ತನ್ನಷ್ಟಕ್ಕೆ ಎಲೆ ಸಣ್ಣ ಸಣ್ಣ ಆಗುದು, ಆಮೇಲೆ ಕೊಳ್ತೇ ಹೋಗ್ತದೆ, ಬರುದಿಲ್ಲ ನಮ್ಮಲ್ಲಿ ಅದು, ಹಾಗೆ ಆಗ್ತದೆ. ಅದಕ್ಕಾಗಿ ನೀವು ಊರಿನ ತಳಿಗಳನ್ನೇ? ಊರಿನ ತಳಿಗಳನ್ನೇ ನಾನು ಬೆಳೆಸುದು ಜಾಸ್ತಿ, ಹೂ ಕೂಡ ತುಂಬಾ ಕೊಡ್ತದೆ ಅದು. ಅದಕ್ಕೆ ಯಾವ ರೀತಿ ಗೊಬ್ಬರವನ್ನು ನೀವು ಕೊಡುವಂತದ್ದು? ಗೊಬ್ಬರ ನಾನು ತಿಂಗಳಿಗೊಮ್ಮೆ ಕೊಡ್ತೇನೆ. ಸಗಣಿ ಇದ್ರೆ, ಈಗ ಫ್ರೆಶ್ ಸಗಣಿ ಆದ್ರೆ 4 ದಿನ ಹಾಗೆ ಇಟ್ಟಿರ್ತೇನೆ ಬಕೆಟ್ ಅಲ್ಲಿ ನೀರು ಹಾಕಿ, ಆಮೇಲೆ ಅದನ್ನು ನೀರು ಮಾಡಿ, ತುಂಬಾ ನೀರು ಮಾಡಿ ಹಾಕುದು ಹಾಗೆ. ಮತ್ತೆ ರಿಪೋರ್ಟ್ ಮಾಡ್ಬೇಕಂದ್ರೆ ಅದರಲ್ಲಿ ತುಂಬಾ ಬೇರು ತುಂಬುತ್ತದೆ, 1 ವರ್ಷ ಆದಾಗ ಬೇರು ತುಂಬಾ ತುಂಬಿ ಆಯ್ತು ಅದರಲ್ಲಿ, ಅದನ್ನು ತೆಗೆದು ಕೌಚಿ ಹಾಕಿ ಬೇರೆ ಬೇರೆ ಗಿಡ, ಹೊಸ ಗಿಡವನ್ನು ನೆಟ್ಟು ಮಾಡಿಕೊಳ್ಬಹುದು. ಆ ತರ ಮಾಡಬಹುದು. ರಿಪೋರ್ಟ್ ವರ್ಷಕ್ಕೊಮ್ಮೆ ಮಾಡ್ಲೇಬೇಕು, ಪಾಟ್ ಅಲ್ಲಿದ್ರೆ, ನೆಲದಲ್ಲಿದ್ರೆ ಬೇಕು ಅಂತಿಲ್ಲ. ಈಗ ಬಿಗೋನಿಯಾ ವೆರೈಟಿಗೆ ಬಂದ್ರೆ, ನೀವು ಇದನ್ನು ಯಾವ ರೀತಿ ಬೆಳೆಯುವಂತದ್ದು? ಬಿಗೋನಿಯಕ್ಕೆ ಡೈರೆಕ್ಟ್ ಸನ್ಲೈಟ್ ಎಲ್ಲ ಬೇಡ, ಅದಕ್ಕೆ ತಂಪು ಬೇಕು, ನೀರು ಕೂಡ ಮಾಯಿಶ್ಚರ್ ಆಗಿರ್ಬೇಕು, ಯಾವುದು ಮಣ್ಣೆಲ್ಲ ಆ ತರ. ಅದಕ್ಕೆ ಕೋಕೋಪೀಟ್ ಎಲ್ಲ ಜಾಸ್ತಿ ಹಾಕಿ ಮಣ್ಣು ಸ್ವಲ್ಪ ಹಾಕಿ ನೆಡುವಂತದ್ದು, ಹಾಗೆ ತುಂಬಾ ಸುಂದರವಾದಂತಹ ಗಿಡ ಅದು. ಗಿಡವೇ ಒಂದು ಆರ್ನಮೆಂಟಲ್ ಪ್ಲಾಂಟಿನ ಹಾಗಿರುವಂತದ್ದ ಅಲ್ಲ, ಅದರಲ್ಲಿ ಹೂಗಳೆಲ್ಲ ಬರ್ತವೆ, ಹೂಗಳು ಬರ್ತವೆ ಅದರಲ್ಲಿ, ಚಂದ ಇದೆ ಹೂಗಳು. ಅಲಂಕಾರಿಕ ಗಿಡ ಅಂತ ಹೇಳ್ಬೋದು, ಅಲಂಕಾರಿಕ ಗಿಡ. ಎಲೆಯೂ ತುಂಬಾ ಸುಂದರ, ಚುಕ್ಕೆ ಚುಕ್ಕೆ ತರದ್ದು, ಸುರುಳಿ ಆಕಾರದ್ದು, ಕ್ಯಾಬೇಜ್ ತರದ್ದು ಎಲ್ಲ ಇದೆ ಅದರಲ್ಲಿ, ಹಲವಾರು ವಿಧಗಳಿವೆ. ಈಗ ಅಂದ್ರೆ ಅದನ್ನು ನೀವು ಪಾಟಿಂಗ್ ಎಲ್ಲ ಯಾವ ರೀತಿ ಮಾಡುವಂತದ್ದು? ಪಾಟಿಂಗ್ ಅದೇ

ಈ ಮೇಲಿನ ಕೆಲವೊಂದು ವಿಧಾನಗಳನ್ನು ನಮ್ಮ ಕೈತೋಟದಲ್ಲಿ ಅಳವಡಿಸಿಕೊಂಡು ರಾಸಾಯನಿಕ ಮುಕ್ತ ತರಕಾರಿಗಳನ್ನು ಬೆಳೆದು ಬಳಸುವುದಲ್ಲದೆ ಮುಂದಿನ ಪೀಳಿಗೆಗೆ ಸಜೀವ ಭೂಮಿಯನ್ನು ಬಿಟ್ಟು ಹೋಗೋಣ. ರಾಸಾಯನಿಕ ಮುಕ್ತ ತರಕಾರಿ ಹಾಗೂ ಹಣ್ಣು ಹಂಪಲುಗಳನ್ನು ಸೇವಿಸಿ ಆರೋಗ್ಯವಂತರಾಗೋಣ ಎಂಬುದು ನಮ್ಮ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು ಇದರ ಆಶಯವಾಗಿದೆ. ಇದುವರೆಗೆ ಹರಿಕೃಷ್ಣ ಕಾಮತ್ ಅವರಿಂದ ಕೃಷಿ ಮಾಹಿತಿ ಕೇಳಿದಿರಿ. ಇದು ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ. ಮುಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ವಾಣಿ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ಕಿಸಾನ್ವಾಣಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಮಿಸಾಲ್ ಹೇ ತೀರ ಕ್ಯಾ ಮೇರ ಕ್ಯಾ ಲಹೂ ಸಭಿ ಕಾ ಲಾಲ್ ಹೇ ಗಿರೇ ಕಹೀ ತೋ ಕತ್ರಾ ಹೇ ಬಹೇ ತೋ ಬೇಕಾರ ಹೇ ಕಾಮ ಆಯೇ ಕಿಸಿ ಕೇ ಅಗರ್ ತಭಿ ಯೇ ಗುಲ್ಜಾರ್ ಹೇ ಹಾಥ ಬಢಾ ಕೇ ತೋ ದೇಖೋ ರಕ್ತದಾನ ಕರಕೇ ತೋ ದೇಖೋ ಬುಝತಿ ಜೀವನ್ ಕೀ ಲೋಗೋ ರಕ್ತದಾನ ಸೇ ಜಲಾ ಕೇ ತೋ ದೇಖೋ. ರಕ್ತದಾನ ಮಹಾದಾನ, ಆಪ್ಕಾ ಏಕ್ ಯೂನಿಟ್ ಬ್ಲಡ್ ತೀನ್ ಜಿಂದಗಿಯಾಂ ಬಚಾ ಸಕ್ತಾ ಹೇ. ಆಯೇ ಹಮ್ ರಕ್ತದಾನ ಕರೇ ಔರ್ ಇಸ್ ಮಹಾನ್ ಕಾರ್ಯ ಮೇ ಅಪ್ನಿ ಭಾಗಿದಾರಿ ಸುನಿಶ್ಚಿತ್ ಕರೇ. रक्तदान सेवाएं स्वास्थ्य सेवा महानिदेशालय स्वास्थ्य एवं परिवार कल्याण मंत्रालय भारत सरकार द्वारा जनहित में जारी. ಕೇಳುಗರೆ, ಮಂಗಳೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲ್ಗೆ 36,000 to 52,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲ್ಗೆ 30,500 to 41,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 25,000 to 35,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲಿಗೆ 10,000 to 18,500 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000 to 35,000 ರೂಪಾಯಿ, 2ನೇ ವರ್ಗ 30,000 to 40,000 ರೂಪಾಯಿ, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 to 5,400 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಾಲಿಗೆ 3,500 to 4,500 ರೂಪಾಯಿ, IR8 ಕ್ವಿಂಟಾಲಿಗೆ 3,800 to 4,500 ರೂಪಾಯಿ, ಭತ್ತ ಆಮದು 2,300 to 2,500 ರೂಪಾಯಿ, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,650 to 5,200 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,500 to 5,000 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000 to 5,500 ರೂಪಾಯಿ, ಮೆಣಸು ಕ್ವಿಂಟಾಲಿಗೆ 16,000 to 20,000 ರೂಪಾಯಿಗಳು, ಕಾಳು ಮೆಣಸು ಕ್ವಿಂಟಾಲಿಗೆ 13,000 to 66,500 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 13,000 to 14,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,500 to 6,000, ಕದಳಿ ಕ್ವಿಂಟಾಲಿಗೆ 5,500 to 7,000, ಗಾಳಿ ಕ್ವಿಂಟಾಲಿಗೆ 6,000 to 6,500, ನೇಂದ್ರ ಕ್ವಿಂಟಾಲಿಗೆ 7,000 to 8,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಕೇಳುಗರೆ, ಇದೀಗ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಶಿವಾನಂದ ಬೇಕಾಲ್ ಅವರ ಭಕ್ತಿ ರಚನೆಯನ್ನು ಆಲಿಸೋಣ. ಶಂಕರಿ ಗೌರಿ ಶ್ರೀ ಬನಶಂಕರಿ